ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಬಿಕೆಬಿ ಭತ್ತದ ತಳಿ ಅಭಿವೃದ್ಧಿ ಹಾಗೂ ಬೇಸಾಯ ಕುರಿತು ಬಡುವಂಡ ಬೆಳ್ಳ್ಯಪ್ಪ ಮುತ್ತಪ್ಪ ಅವರೊಂದಿಗೆ ಸಂದರ್ಶನ. ಕೆಳಗರೆ ರೈತ ಬಂಧವರೇ, ಕೊಡಗು ಜಿಲ್ಲೆಯಲ್ಲಿ ಬಿಕೆಬಿ ಭತ್ತ ಅಂತ ಅನ್ಕೊಂಡು ನಾವು ಮಾತಾಡ್ತಾ ಇದ್ರೆ ಎಷ್ಟೋ ಜನಗಳಿಗೆ ಈ ತಳಿ ಪರಿಚಿತ. ಬಿಕೆಬಿಗೆ ಅದರದಾದ ಸ್ಥಾನಮಾನ ಇದೆ. ಕೊಡಗಿನ ಸ್ಥಳೀಯ ತಳಿ ಇದು. ಇದನ್ನ ಅಭಿವೃದ್ಧಿಪಡಿಸಿರುವ ಕುರಿತಂತೆ ಅನೇಕರು ವಿಷಯಗಳನ್ನ ತಿಳ್ಕೊಂಡಿರಬಹುದು. ಮೂರ್ನಾಡಿನ ಬಡವಂಡ ಕಾರ್ಯಪ್ಪ ಬೆಳ್ಳ್ಯಪ್ಪ ಈ ತಳಿಯ ಸೃಷ್ಟಿಕರ್ತರು. ಹೆಚ್ಚಿಗೆ ಓದದಿದ್ರೂ ವಿಜ್ಞಾನಿಯಂತೆ ಕೆಲಸ ಮಾಡಿದ ಬೆಳ್ಳ್ಯಪ್ಪನವರು ಈ ತಳಿಯನ್ನ ಅಭಿವೃದ್ಧಿಪಡಿಸಿ ನಾಡಿಗೆ ನೀಡಿದರು. ಈಗ ಬಡವಂಡ ಕುಟುಂಬದ ಬೆಳ್ಳ್ಯಪ್ಪನವರ ಪುತ್ರ ಮುತ್ತಪ್ಪನವರು ಈ ತಳಿಯ ಶುದ್ಧತೆಯನ್ನ ಕಾಪಾಡಿಕೊಂಡು ಇತರರಿಗೆ ವಿತರಣೆ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಕೆಬಿ ತಳಿ ಹೇಗೆ ಪರಿಸರಕ್ಕೆ ಹೊಂದಿಕೊಂಡಿದೆ ಅಥವಾ ವಿಶೇಷತೆಗಳೇನು, ಮುತ್ತಪ್ಪನವರು ಈ ತಳಿಯನ್ನ ಬೆಳೆದಿರುವ ಅನುಭವ ಇತ್ಯಾದಿ ಸಂಗತಿಗಳನ್ನ ಇವತ್ತು ಪ್ರಸಾರ ಮಾಡ್ತಿದೀವಿ. ಮುತ್ತಪ್ಪನವರೇ, ಈ ವರ್ಷ ಎಷ್ಟು ಹಾಕಿದ್ರಿ ಬಿಕೆಬಿ ತಳಿಯನ್ನ? ಟೋಟಲ್ ನನಗೆ 3 ಎಕರೆ. ಆ 3 ಎಕರೆಗೆ ಪೂರ್ತಿಯಾಗಿ ಹಾಕಿದ್ದೀನಿ. 3 ಎಕರೆಯಲ್ಲಿ ಬೆಳೆದಿರುವ ಬಿಕೆಬಿ ಭತ್ತ ಈ ಒಂದು 2021ರ ಒಂದು ಮುಂಗಾರಿಯ ಹಂಗಾಮಿಗೆ ಹೇಗೆ ಹೊಂದ್ಕೊಂಡಿತ್ತು? ಸತತವಾಗಿ ಮಳೆ ಬರ್ತಾ ಇತ್ತಲ್ಲ, ಹೇಗೆ ಸ್ಪಂದಿಸ್ತು ಅನ್ನೋದನ್ನ ಹೇಳ್ಬೋದಾ? ವರ್ಷ ಇಡೀ ಮಳೆ ಆಗಿದ್ದಕ್ಕೆ ಬೆಳೆ ತುಂಬಾ 6 ಅಡಿ ಮೇಲೆ ತರಬಂದಿದೆ. ಇಡೀ ಬಿದ್ದುಬಿಟ್ಟು ತುಂಬಾ ಲಾಸ್ ಆಗಿದೆ. ಅಲ್ಲಿ ಅನೇಕ ಕಡೆ ಜಲ್ಲು ಕಾಣ್ತದೆ. ಅಂದ್ರೆ ಹೆಚ್ಚು ಮಳೆಗೆ ಎತ್ತರ ಬೆಳೀತು, ಮತ್ತೆ ಬಿದ್ದಿದ್ದು ಯಾವ ಸಮಯದಲ್ಲಿ? ಅಂದ್ರೆ ಕಾಳು ಕಟ್ಟಿದ ಮೇಲೆ? ಕಾಳು ಕಟ್ಟಿದ ಮೊದಲು ಬಿದ್ದಿದೆ, ತೆನೆ ಬರ್ತದಲ್ಲ ಅವಾಗಲೇ ಬಿದ್ದುಬಿಟ್ಟು ತುಂಬಾ ಲಾಸ್ ಆಗಿದೆ. ನೀವೆಲ್ಲ ಸಾಮಾನ್ಯವಾಗಿ ಬಿಕೆಬಿ ಭತ್ತದ ಸಸಿಗಳನ್ನ ಮಾಡ್ಕೊಳ್ಳೋ ಸಲುವಾಗಿ ಯಾವಾಗ ಸಸಿ ಮಡಿಗೆ ಬಿತ್ತನೆಯನ್ನ ಮಾಡ್ಕೊಂತೀರಿ? ಎಷ್ಟು ದಿನದ ಸಸಿಗಳನ್ನ ಹಾಕ್ತೀರಿ? ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ನಾವು ಸಸಿ ಮಡಿ ಮಾಡಿ ಬೀಜ ಹಾಕ್ತೇವೆ. ಅದು 25 ದಿವಸ ಆಗೋತಿಗೆ ನಾಟಿ ಬೇರೆ ಮಾಡ್ತೇವೆ. ಹೇಗೆ ನಾಟಿ ಮಾಡೋ ಕ್ರಮ? ಎಕರೆಗೆ ಎಷ್ಟು ಬೀಜಗಳನ್ನ ಬಳಸ್ತೀರಿ? ಎಕರೆಗೆ 1 ಕೆಜಿ ಇರ್ಬೋದು ಅಷ್ಟೇ. ಟೋಟಲ್ ಆಗಿ ನಾವು 25 ಕೆಜಿ ಮಾಡುದು, ಪುನಃ ಮಿಕ್ತದ ಬಾಕಿ ಇರೋರಿಗೆ ಕೊಟ್ಟು ಬಿಡ್ತೀನಿ. ಅದನ್ನ 25 ದಿವಸದ ಒಳಗೆ ನೆಟ್ರೆ ಒಳ್ಳೆ ಬೆಳೆ ಚೆನ್ನಾಗಿ ಬರ್ತದೆ, ತನ್ನಿ ತುಂಬಾ ಬರ್ತದೆ. ಕೆಲವೊಬ್ರು ಸ್ವಲ್ಪ ಬಲ್ಕ್ ಮೇಲೆ ನೆಟ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡು ಭತ್ತದ ವಿಚಾರದಲ್ಲಿ ಹೇಳೋದಿದೆ, ನೀವು 25 ದಿನ ಅಂತ ಹೇಳ್ತೀರಿ? ಇಲ್ಲ, ಅದು ಯಾವಾಗ 2-3 ಕಣೆ ಬರ್ತದೆ ಆವಾಗ ನೆಟ್ರೆ ಇನ್ನು ಅದ್ರ ಬೆಳೆ ಕುಂಠಿತಾಗ್ತದೆ ಅಷ್ಟೇ. ಚಿಕ್ಕದಾಗಿ ನಡೋದೇ ಒಳ್ಳೆಯದು. ಬಿಕೆಬಿ ಭತ್ತವನ್ನ ಅಭಿವೃದ್ಧಿಪಡಿಸಿರುವ ವಿಷಯ ತಂದೆಯವರು ನಿಮಗೆ ಹೇಳಿರ್ಬೇಕಲ್ವಾ? ಹೌದು, ಹೇಳ್ಕೊಟ್ಟಿದ್ದಾರೆ. ಇಡೀ ಒಂದು ಪ್ಲಾಟಿಂದ ಬೇರೆ ತೆಗಿಕಲ್ಲ, ನಾಟಿಂದ ಕದ್ರು ಎಳೆದು ಬಿಟ್ಟು ಅದನ್ನ ತೆಗೆದುಕೊಳ್ತೇವೆ. ನಾವು 2-3 ವರ್ಷಕ್ಕೊಂದ್ಸಲ ಇಡೀ ಸಪ್ಲೈ ಮಾಡಲೇಗುತ್ತೆ ನನಗೆ. ತಂದೆಯವರು 2 ತಳಿಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಬಿಕೆಬಿ ಭತ್ತದ ತಳಿಯನ್ನು ಅಭಿವೃದ್ಧಿಪಡಿಸಿದ್ರು, IR8 ಮತ್ತು ಬಿಳಿಯ, ಈ 2 ಪೋಷಕಗಳು ಈ ತಳಿದ್ದು. ಈಗ ಬೀಜದಿಂದಲೇ ಅದನ್ನ ಕಾಪಾಡಿಕೊಂಡು ಹೋಗ್ತದ್ರಿ, ಈ ಒಂದು ಸುಧಾರಿತ ತಳಿಯನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತದ್ರಿ. ಬಿಕೆಬಿ ಇದರ ವಿಶೇಷತೆಯನ್ನು ಹೇಳಿ, ಈ ಒಂದು ತಳಿ ಹೇಗೆ ಹೊಂದ್ಕೊಳ್ಳುತ್ತೆ, ಎಲ್ಲೆಲ್ಲಿ ಚೆನ್ನಾಗಿ ಬರುತ್ತೆ, ಎಲ್ಲೆಲ್ಲಿ ಕಷ್ಟ ಆಗ್ಬಹುದು? ತುಂಬಾ ನೀರಿರುವ ಜಾಗದಲ್ಲಿ ಚೆನ್ನಾಗಿ ಬೆಳೀತದೆ. ಥ್ರೂಔಟ್ ನೀರು ಬೇಕು, ಇವರಿಗೆ ನೀರು ಬೇಕು ಅದಕ್ಕೆ. ಮತ್ತೆ ಇಳುವರಿ ಚೆನ್ನಾಗಿ ಬರ್ತದೆ. ಇನ್ನು ಊಟ ಮಾಡುವ ಇದರಲ್ಲಿ ನೋಡಿದರೆ ಗ್ಯಾಸ್ಟ್ರಿಕ್ ಇರುವವರಿಗೆ ಭಾರಿ ಒಳ್ಳೆಯದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ಇರಕ್ಕಿಲ್ಲ, ಡೈಜೆಸ್ಟ್ ಅಷ್ಟೇ ಕರಗ್ತದೆ ಬೇಗ. ಜಾಸ್ತಿ ನೀರಿರ್ಬೇಕಂತಂದ್ರೆ ಸಸಿ ನಾಟಿ ಮಾಡಿದ ಸಂದರ್ಭದಿಂದ ಹಿಡಿದು ಕಟಾವು ತನಕ ನೀರಿರ್ಬೇಕ? ಕಟಾವರೆಗೆ ಇರಬೇಕು, ಅಂದ್ರೆ ಭತ್ತ ಕಟ್ಟಿ ಚೆನ್ನಾಗಿರ್ತದೆ, ಜಡ್ ಬರುವ ಸಾಧ್ಯತೆ ಉಂಟು. ಕೆಲವೊಂದು ತಳಿಗಳಿಗೆ ಅಷ್ಟೇನು ನೀರ್ ಬೇಕಾಗಿಲ್ಲ, ತೇವ ಇದ್ರೆ ಸಾಕಂತ ಅನ್ಕೊಂಡು ಹೇಳೋದಿದೆ. ಆದ್ರೆ ಬಿಕೆಬಿ ಭತ್ತದ ತಳಿಯನ್ನ ಸ್ವಲ್ಪ ನೀರ್ ಮುಂದ್ ಮಾಡ್ಕೊಂಡೇ ಬೆಳೆಸ್ಬೇಕನ್ನೋ ತರ ಹೇಳ್ತದಿರಲ್ವಾ? ಹೌದು, ನೀರ್ ಬೇಕೇ ಬೇಕು. ಲಾಸ್ಟ್ ವರ್ಗೆ ನಾವು ಯಾವ ಬಗಿಲು ತೆಗೆದು ಬಿಡ್ತೇವೆ ಅಲ್ಲಿವರೆಗೆ ನೀರ್ ಬೇಕೇ ಬೇಕು ಅದಕ್ಕೆ. 3 ಎಕರೆಯಲ್ಲಿ ತಪ್ಪದೆ ಪ್ರತಿ ವರ್ಷ ಮುಂಗಾರಿ ಹಂಗಾಮಿನಲ್ಲಿ ಈ ಒಂದು ಬಿಕೆಬಿ ಭತ್ತವನ್ನ ಬೆಳ್ಕೊಂತ ಬಂದಿದ್ರಿ, ಫಲವತ್ತತೆಯನ್ನ ಹೇಗೆ ಕಾಪಾಡ್ಕೊಳ್ತೀರಿ? ಫಲವತ್ತತೆ ಕಾಪಾಡ್ಲಿಕ್ಕೆ ನಮಗೆ ಕೊಟ್ಟಿಗೆ ಗೊಬ್ಬರ ಏನಿಲ್ಲ, ಬರೀ ಹಸಿರು ಎಲೆ ಗೊಬ್ಬರ ಅಂತ ಹಾಕೋದಷ್ಟೇ. ಇನ್ನು ಹೊರಗಡೆಯಿಂದ ಬಾಕಿ ಇರುವರೆಲ್ಲ ಈ ಅಡಿಕೆ ತೋಟ ಕಾಫಿ ತೋಟ ಎಲ್ಲ ಮಾಡಿದ್ದಾರೆ, ಅದರ ನೀರೆಲ್ಲ ಬಂದು ನಮ್ಮ ಗದ್ದೆಗೆ ನಿಲ್ತದೆ. ಹಾಗೆ ತುಂಬಾ ನೈಟ್ರೋಜನ್ ಹಾಕುವಂತ ಪ್ರಮೇಯ ಬರಕ್ಕಿಲ್ಲ ನಮಗೆ. ಹಸಿರೆಲೆ ಗೊಬ್ಬರ ಅಂದ್ರೆ ಗ್ಲಿರ್ಸಿಡಿಯಾ ಮತ್ತಿನ್ನೇನು ಹಾಕೊಳ್ತೀರಿ? ನಾವು ಪೊಂಗರೆ ಅಂತ ಹೇಳ್ತೇವೆ, ಅದು ನೇರಳೆ ಗಿಡದ ಸೊಪ್ಪು ನೀರಿನಲ್ಲಿ ಕರಗುವಂತದ್ದು. ನಿಮ್ಮಲ್ಲೇ ಪೊಂಗರೆ ಮತ್ತು ಗ್ಲಿರ್ಸಿಡಿಯಾ ಇದು ಯಥೇಚ್ಛವಾಗಿ ಸಿಗುತ್ತೆ, 3 ಎಕರೆಗೆ ಆಗುವಷ್ಟು ಸೊಪ್ಪು ಲಭಿಸಬಹುದಲ್ವಾ? ನಮ್ಮಲ್ಲಿ ಉಂಟು, ಬೇಕಷ್ಟು ತೋಟದಲ್ಲಿ ನೆಟ್ಟಿದ್ದೇವೆ ನಾವು, ಅದನ್ನೇ ಕಡಿದಾಗ್ತೇವೆ. ಒಳ್ಳೇದೆ. ಸಾಮಾನ್ಯವಾಗಿ ಇಳುವರಿ ಕುರಿತಂತೆ ಮಾತಾಡೋದಿದೆ, ಇದೆಷ್ಟು ಬರುತ್ತೆ ಅದಷ್ಟು ಬರುತ್ತೆ ಅಂತ ಅನ್ಕೊಂಡು, ಬಿಕೆಬಿಯಲ್ಲಿ ಎಷ್ಟು ಇಳುವರಿ ಸಿಗ್ತಾ ಇದೆ ತಮಗೆ? ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಉಂಟು, ಕೊಟ್ಟಿಗೆ ಗೊಬ್ಬರ ಇಲ್ಲ ನನಗೆ, 80% ಸಿಗ್ತಾ ಉಂಟು ಈಗ. 80% ಅಂತಂದ್ರೆ 3 ಎಕರೆಗೆ ಎಷ್ಟು ತೊಳ್ತದ್ರಿ? 100 ಎಕರೆ 70-80-95 100 ಎಕರೆ 100 ಸಿಕ್ಲಿಲ್ಲ ನನಗೆ, ದನದ ಗೊಬ್ಬರ ಬೇಕೇ ಬೇಕೀಗ ಅದಕ್ಕೆ. 3 ಎಕರೆ ಪ್ರದೇಶದಲ್ಲಿ ಈ ವರ್ಷ ಎಷ್ಟು ಸಿಗ್ತಾ ಇದೆ, ಹೋದ ವರ್ಷ ಎಷ್ಟು ಸಿಕ್ತು? ಈ ವರ್ಷ ತುಂಬಾ ಕಡಿಮೆ ಆಗಿದೆ ನನಗೆ, ಯಾಕಂದ್ರೆ ಎಲ್ಲ ಬಿದ್ದ್ಬಿಟ್ಟು ಜಡ್ಲಾಗಿದೆ, ಯಾವ್ದೇ ಟೈಮ್ ಜೋರು ಮಳೆ, ಹಾಗಾಗಿ ನನಗೆ ಅರ್ಧಕ್ಕೆ ಅರ್ಧ ಸಿಕ್ಕಿದೆ ಈ ವರ್ಷ. 2021 ಬೆಳೆಯನ್ನ ಕಟಾವು ಮಾಡಿ ಕಾಳನ್ನು ಚೀಲಕ್ಕೆ ತುಂಬಿ ಅಚ್ಚುಕಟ್ಟಾಗಿ ಒಣಗಿಸಿಟ್ಟು ಮತ್ತೆ ಮುಂದಿನ ಬೆಳೆಗೆ ವಿತರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕಲ್ವಾ? ಇವಾಗಲೇ ಮಾಡಿ ಆಯ್ತಲ್ಲ, ರೆಡಿ ಉಂಟಲ್ಲ, ಹೊರಗೆ ಜನರಿಗೆ ಸಪ್ಲೈ ಮಾಡ್ಲಿಕ್ಕೆ ಹುಳ ಬರ್ದಾಗಿ ಮದ್ದೆಲ್ಲ ಹಾಕಿ ಇಟ್ಟಿದ್ದೇನೆ. ಎಷ್ಟು ಬಿತ್ತನೆಗೆ ಸಿಗ್ಬಹುದು, ನಿಮ್ಮ ಮನೆ ಬಳಕೆಗೆ ಎಷ್ಟು ಲಭಿಸಬಹುದು? ಮನೆಗೆ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಕೊಟ್ಟೆ ಆಗೋದು, ನನಗೊಂದು 12-12.5 ಕ್ವಿಂಟಲ್ ಅಂತ ಹೇಳುವ ಅಷ್ಟು ಸಾಕು ನನಗೆ, ಬಾಕಿ ಎಲ್ಲ ಬೀಜ ಬರ್ತೇ ಕೊಡ್ತೀನಿ ನಾನು. ಬಿತ್ತನೆ ಬೀಜ ಯಾವ ಬೆಲೆಯಲ್ಲಿ ಕೊಟ್ಕೊಂತ ಬಂದಿದೆ, ಹೋದ ವರ್ಷ ಆಚೆ ವರ್ಷ ಇದೆಲ್ಲ, ಈ ವರ್ಷ ಏನು ಬೆಲೆ ಆಗ್ಬಹುದು? ಕೆಜಿಗೆ 40 ರೂಪಾಯಿ ಕೊಡುದು, ಅಂದ್ರೆ ಕ್ವಿಂಟಲ್ಗೆ 4,000. ತಳಿ ಶುದ್ಧತೆಯನ್ನ ಅಚ್ಚುಕಟ್ಟಾಗಿ ಕಾಪಾಡ್ಕೊಂತ ಹೋಗ್ಬೇಕು. ಈಗ ಆ ಕಡೆ ಈ ಕಡೆ ನೀವು ಬೆಳೆದಿರೋ ಬಿಕೆಬಿ ಭತ್ತದ ತಾಕಿನ ಸುತ್ತಮುತ್ತ ಬೇರೆ ತಳಿಯನ್ನ ಬೆಳ್ಕೊಂತಾರ, ಅಥವಾ ಸುತ್ತಮುತ್ತ ಯಾರು ಏನು ಬೆಳಿಲಿಕ್ಕಿಲ್ವಾ, ಹೇಗೆ? ಇಲ್ಲ, ಯಾರು ಬೆಳೀತಾ ಇಲ್ಲ, ಕೆಲವು ಜನ ಬಿಟ್ಟು ಬಿಟ್ಟಿದ್ದಾರೆ, ಕೆಲವು ಜನ ಅಡಿಕೆ ತೋಟ ಮಾಡಿದ್ದಾರೆ, ಹಾಗಾಗಿ ಬರೀ ಬಿಕೆಬಿ ನಾವು ಮಾತ್ರ ಮಾಡ್ತಾ ಇರೋದಿಲ್ಲ. ಭತ್ತ ಲಾಭದಾಯಕ ಬೆಳೆ ಅಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ, ಎಷ್ಟೋ ಜನ ಲಾಭ ಸಿಕ್ಕರು ಸಿಗಲಿದ್ರು ಬೆಳ್ಕೊಂತ ಬಂದಿದ್ರೆ, ಈ ಬಿಕೆಬಿ ಭತ್ತ ಕೊಡಗಿನಲ್ಲಿ ಬಹಳ ಜನಗಳಿಗೆ ಇಷ್ಟವಾಗಿದೆ, ಅನ್ನ ರುಚಿ ಇರುತ್ತಂತ ತಾವು ಹೇಳ್ತದ್ರಿ, ಬೇರೆಯವರು ತಿಳಿಸ್ತದರೆ, ಹಾಗೆ ಹುಲ್ಲು ಯಥೇಚ್ಛವಾಗಿ ಸಿಗುತ್ತೆ, ಹುಲ್ಲುನು ದನಕರುಗಳಿಗೆ ಇಷ್ಟವಾಗ್ತದಂತ ಮಾತಾಡೋದಿದೆ. ಈ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ಹಂಚಿಕೊಳ್ಬಹುದಾ? ಇದರ ಬಾಳಿಕೆ ಆಗ್ಲಿ ಮತ್ತೆ ರೋಗ ಕೀಟಗಳ ಹಾವಳಿ ಆಗ್ಲಿ ಬಿಕೆಬಿ ಭತ್ತಕ್ಕೆ? ಹುಲ್ಲು ತುಂಬಾ ಸಿಗ್ತದೆ ನಮಗೆ, ಹುಲ್ಲಿಗೆ ರೇಟ್ ಇರೋದಕ್ಕಿಂತ ಸ್ವಲ್ಪ ಕಷ್ಟ, ಸ್ವಲ್ಪ ಅದರಲ್ಲಿ ಮೆಂಟೇನ್ ಆಗುವುದು ಅಂತ ಹೇಳ್ಬೋದು. ಮತ್ತೆ ಬೆಳೆ ಪರವಾಗಿ ಚೆನ್ನಾಗಿದೆ. ಹುಲ್ಲು ಎಷ್ಟು ಕಂತೆ ಸಿಗುತ್ತೆ, ಅಥವಾ ಯಾವ ಲೆಕ್ಕದಲ್ಲಿ ಹೇಳ್ತೀರಿ? 1,000 ಕಂತೆ ಬರುತ್ತೆ, ಹಾಗೆ 3 ಎಕರೆಗೆ 3,000 ಕಂತೆ ಬರುತ್ತೆ ನನಗೆ. ಮಾರಾಟ ಮಾಡ್ತೀರಾ ಹೇಗೆ ಹುಲ್ಲನ್ನ? ಅಂದ್ರೆ ಪೂರ್ಣ ಹುಲ್ಲನ್ನ ಮಾರಾಟ ಮಾಡಿಬಿಡ್ತೀರಿ ಅಲ್ವಾ? ಪೂರ್ಣ ಮಾಡೋದೇ. ಹೌದು. ಇಲ್ಲಿ ಸ್ಥಳೀಯವರಿಗೆ ಕೊಡ್ತೀರಾ ಅಥವಾ ಕೇರಳದವರು ಬಂದು ತೆಗೆದುಕೊಂಡು ಹೋಗ್ತಾರಾ ಹೇಗೆ? ಸ್ಥಳೀಯರು 500 ಅಂತ ಹೇಗೆ ತಗೊಂಡು ಹೋಗ್ತಾರೆ, ಮತ್ತೆ ಕೇರಳದವರು ಬಂದ್ರೆ ಇಡೀ ಲಾಟ್ರಿ ತಗೊಂಡು ಹೋಗ್ತಾರೆ ಲಾರಿ ಹಾಕೊಂಡು. ಏನು ಬೆಲೆಯಲ್ಲಿ ಸಿಗುತ್ತೆ ಇಲ್ಲಿ? 18 ರೂಪಾಯಿ ಈ ವರ್ಷದ 18 ರೂಪಾಯಿ, ಕಳೆದ ವರ್ಷ 10ಕ್ಕೆ ಬಿಟ್ಟಿದ್ರು. ಒಂದು ಕಂತೆ ಅಂದ್ರೆ ಎಷ್ಟು ತೂಕ ಆಗುತ್ತೆ? ಈ ವರ್ಷ ಯಾಕೆ ಅಷ್ಟೊಂದು ಬೆಲೆ ಬಂತು? ಅದು ಏನ್ ತಗೋತಾರೆ ನನಗೆ, ಹೊರಗೆ ಹೋಗ್ತಂತೆ ಕೇರಳಕ್ಕೆ, ಅಲ್ಲಿ ಕೇರಳವರು ಅಂದ್ರೆ ಒಳ್ಳೆ ರೇಟ್ ಸಿಗ್ತದೆ, ಇಲ್ಲಿ ಲೋಕಲ್ ಸ್ವಲ್ಪ ಕಡಿಮೆ ಕೇಳ್ತಾರೆ. ತೂಕ ಎಷ್ಟಿರ್ಬೋದು ಒಂದ್ ಕಂತೆದು? 1.5-2 ಕೆಜಿ ಬರ್ತದೆ. 1.5-2 ಕೆಜಿಗೆ 10 ರೂಪಾಯಿ ಸಿಗ್ತಾ ಇತ್ತು, ಈಗ 18 ರೂಪಾಯಿ ಆಯ್ತಾ? ಅಂದ್ರೆ 1,000 ಕಂತೆ 1 ಎಕರೆಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರಲ್ವಾ? ಹೌದು, 1 ಎಕರೆಗೆ 1,000 ಬರ್ತದೆ. ನೋಡಿ ನೀವು ಹೇಳಿದಂಗೆ ಕೆಲವೊಂದ್ಸಾರಿ ನಾವು ಕಟ್ಟು ಕಟ್ಟುತ್ತೇವೆ ನೋಡಿ, ಹೊರೆ ಕಟ್ಟು, ಅದರಲ್ಲಿ ಒಂದರಲ್ಲಿ ಮಾಡಿದ್ರೆ 3 ಕಂತೆ ದೊಡ್ಡ ಕಂತೆ ಬರ್ತದೆ ಅದರಲ್ಲಿ. ರೋಗ ಕೀಟಗಳ ಒಂದು ವಿಚಾರದಲ್ಲಿ ಬಿಕೆಬಿ ಹೇಗೆ ಪ್ರತಿಕ್ರಿಯಿಸುತ್ತೆ? ಕಪ್ಪು ಹುಳ ಬರ್ತದೆ ಅಷ್ಟೇ. ನಾವು ಸರಿಯಾಗಿ ಸ್ಪ್ರೇ ಮಾಡ್ತಿದ್ದೇವೆ, ನರ್ಸರಿ ಮಾಡುವಾಗ 2-3 ಸಲ ನಾನು ಕ್ಲೋರೋಪೈಲಿ ಪಾಸ್ ಆಗ್ತೀನಿ, ಹಾಗೆ ಚಿಕ್ಕ ಚಿಕ್ಕ ಕಪ್ಪು ನೆಟ್ಟಿಸುವಂತೆ ಅದ್ರಲ್ಲಿ ಬಾಧೆ ಜಾಸ್ತಿ ಆಗಿದೆ. ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತೀರಾ ಅಥವಾ ಹಸಿರಲ್ಲಿ ಗೊಬ್ಬರದಲ್ಲೇ ಬೆಳ್ಕೊಂಡು ಬಂದಷ್ಟು ಬರಲಿ ಅಂತ ಅನ್ಕೊಂಡು ಹೇಳ್ತೀರಾ ಹೇಗೆ? ರಾಸಾಯನಿಕ ಬೇಕಾದ್ರೆ ಮಾತ್ರ ಬೇಕಾದಲ್ಲಿ ಕೊಡ್ತೀನಿ ಅಷ್ಟೇ, ಮತ್ತೆ ಕಂಪಲ್ಸರಿ ಹಾಕಬೇಕು ಅಂತೇನಿಲ್ಲ. ಹಾಗೆ ಹೊರಗಿನ ನೈಟ್ರೋಜನ್ ಮೇಲಿಂದ ಕೊಚ್ಚಿಕೊಂಡು ಬರ್ತದೆ ಅಂತ, ಅಂದ್ರಲ್ಲಿ ನಾವು ಪೊಟ್ಯಾಸಿಯಂ ಫಾಸ್ಫೇಟ್ ಮಾತ್ರ ಹಾಕೋದು ಅಷ್ಟೇ. ಯಾವ ತಿಂಗಳಲ್ಲಿ 25 ದಿನದ ಸಸ್ಯನ ನಾಟಿ ಮಾಡ್ತೀರಿ ನೀವು? ಜೂನ್ 25-26ಕ್ಕೆ ಟೈಮ್ ಆಗ್ತದೆ, ಅವಾಗ ಎಲ್ಲ ಜನ ಸಸಿ ಒಂದೇ ನಾಟಿ ಮಾಡುದು ಒಟ್ಟಿಗೆ. ಓಹೋ, ಇವತ್ತೇ ನೆಟ್ಟರೆ ಒಳ್ಳೆಯದು, ರೂಟ್ ಫಾರ್ಮೇಷನ್ ಇಲ್ಲ, 1 ವಾರ ಮಾಡ್ತಾರೆ ಕೆಲವು ಜನ, ಅದು ಹಾಳೆಯದು ಚೆನ್ನಾಗಿರೋದು. ಜನ ಎಷ್ಟು ಸಿಗ್ತಾರೆ ಅನ್ನೋದಕ್ಕಿಂತ ಒಂದೇ ಸಾರಿಗೆ ಇಡೀ ಜಮೀನಿಗೆ ನಾಟಿ ಮಾಡೋದು ಒಳ್ಳೇದಂತ ಅನ್ಕೊಂಡು ಹೇಳೋದಿದೆ. ತಾವು ಇದನ್ನ ಗಮನಿಸಿದ್ರಿ ಈ ಹಿಂದೆ ಅಲ್ವಾ? ಹೌದು, ಹಾಗೆ ನೆಟ್ಟರೆ ಒಳ್ಳೇದು, ರೂಟ್ ಫಾರ್ಮೇಷನ್ ಬಾರಿ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ 2ನೇ ಜನ್ಮದಕ್ಕೆ 1 ವಾರ ಆಗಿ ಪುನಃ ಹತ್ತಿಕೊಂಡು ಹೋಗಿ ಅಲ್ಲಿ ಹಾಕೋದು, ಹಾಕಿ ಅಲ್ಲಿಂದ ಪುನಃ ತೆಗೆದು ಪುನಃ ನಾಟಿ ಇಡೋದು, ಬೆಳಗೋತಿಗೆ ಅದಕ್ಕೆ ತುಂಬಾ ಸ್ಟ್ರೈನ್ ಆಗ್ತದೆ. ಕಟಾವು ಯಾವ ತಿಂಗಳಲ್ಲಿ ಆಗುತ್ತೆ? December 18-25ರೊಳಗೆ. ಕಟಾವು ಮಾಡಿದ ಬಳಿಕ ಅಲ್ಲೇ ಜಮೀನಲ್ಲಿ ಎಷ್ಟು ದಿನಗಳ ಕಾಲ ಬಿಡ್ತೀರಿ? 2 ವಾರ ಬಿಡ್ತೀವಿ. ಆಮೇಲೆ ಏನಾದ್ರೂ ಮತ್ತೆ ಒಂದು ಗುಡ್ಡೆ ಹಾಕೋದು ಅಥವಾ ಬಣವೆ ತರ ಹಾಕಿ ಮತ್ತೆ ಕಣ ಮಾಡೋದು ಅಥವಾ ಕಾಳು ಬಿಡಿಸೋದು ಮಾಡ್ತೀರಾ ಹೇಗೆ? ದೊಡ್ಡದು ಕಟ್ ಮಾಡಿಬಿಟ್ಟು ಹೊರಗೆ ತಗೊಂಡ್ಬಂದು ಅದನ್ನ ಬಡಿದು ತೆಗೆದುಬಿಟ್ಟು ಮತ್ತೆ ಟ್ರ್ಯಾಕ್ಟರ್ ಹೋಗಿ ಹಾಕೋಕ್ತೀವಿ. ಯಂತ್ರಗಳಿಂದ ಇತ್ತೀಚೆಗೆ ಭತ್ತದ ಕಾಳನ್ನ ಬಿಡಿಸುವ ವ್ಯವಸ್ಥೆ ಬಂದಿದೆ, ಬಡದ್ ಬಿಟ್ಟು ಕಾಳು ಪ್ರತ್ಯೇಕ ಮಾಡೋದು ಹೇಗನ್ಸುತ್ತೆ? ಒಳ್ಳೆ ಚೆನ್ನಾಗಿ ಒಣಗಿದ ಗದ್ದೆ ಆದ್ರೆ ಅಲ್ಲಿಗೆ ಮೆಷಿನರಿ ಹೋಗ್ತದೆ, ನಮ್ದೆಲ್ಲ ಸ್ವಾಂಪಿ ಏರಿಯಾ ಪೂರ್ತಿ ಕೂತುಕೊಳ್ತಾರೆ, ಅಲ್ಲಿಗೆ ಯಾವ್ದು ಪ್ರಯೋಜನ ಆಗಿರಲಿ. ನೀವೆಲ್ಲ ಈಗ ಭತ್ತವನ್ನ ಕಟಾವು ಮಾಡಿದ ಬಳಿಕ ಮನೆ ಹತ್ರ ತಂದು ಅಥವಾ ಕಣದ ಹತ್ರ ತೆಗೆದುಕೊಂಡು ಹೋಗಿ ಕಾಳು ಬಿಡಿಸ್ತೀರಾ ಅಥವಾ ಅಲ್ಲೇ ಜಮೀನಲ್ಲೇ ಕಾಳನ್ನ ಬಿಡಿಸುವ ಕೆಲಸ ಕೈಗೊಳ್ತೀರಾ? ಕಣನೇ ಬೇರೆ ಮಾಡಿದ್ದೇವೆ, ಅಲ್ಲಿಂದ ಹೊತ್ತುಕೊಂಡು ಬಂದು ತಂದು ಹಾಕಿ ಮತ್ತೆ ಬಡಿಯೋದು, ಬಡಿದು ಕಾಳು ಬೇರೆ ಮಾಡಿ ಹೋಗಿರುತ್ತೆ. ಎಷ್ಟು ತಿಂಗಳ ಬೆಳೆ ಅಂತ ಅನಿಸ್ತಾ ಇದೆ? 6 ತಿಂಗಳು ಪೂರ್ತಿ ಬೇಕು ಅದಕ್ಕೆ, 6-7 ತಿಂಗಳು ಹೇಳ, 210 ದಿವಸ ಬೇಕು. ಒಳ್ಳೆ ಇಳುವರಿ ಬಂತು, ಚೆನ್ನಾಗಿ ಫಸಲು ಬೆಳೀತು ಅಂತಂದ್ರೆ 1 ಎಕರೆಗೆ ನೀವೆಲ್ಲ ಪಡೆದುಕೊಂಡಿರೋದು ಎಷ್ಟು ಅಥವಾ ಬೇರೆಯವರು ತೆಗೆದುಕೊಂಡು ಹೋಗಿರೋರು ಎಷ್ಟು ಗಳಿಸಿದ್ದಾರೆ? 20 ಕ್ವಿಂಟಲ್ ಬರುತ್ತೆ ಚೆನ್ನಾಗಿ ಬಂದ್ರೆ. ಬಿಕೆಬಿ ಭತ್ತಕ್ಕೂ ಬೇರೆ ತಳಿ ಭತ್ತಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದ್ರಿ, ಏನು ಭಿನ್ನತೆ ಇದೆ? ವ್ಯತ್ಯಾಸ ಡ್ಯೂರೇಷನ್ ತುಂಬಾ ತಗೊಳ್ತದೆ, ಮತ್ತೆ ಬಾಕಿ 6 ತಿಂಗಳು ಬೇಡ 4 ತಿಂಗಳು ಬೇಡ ಅಂತ ಬರ್ತದೆ ನೋಡಿ, 3 ತಿಂಗಳು ಬೇರೆ, ಇದು 6-7 ತಿಂಗಳು ಬೇಕೇ ಬೇಕು. ನೀವು ಬೆಳೆದದ್ದನ್ನ ಬಿತ್ತನೆಗೆ ಮಾರಾಟ ಮಾಡಿ ನಿತ್ಯದ ಉಪಯೋಗಕ್ಕೆ ಬಳಕೆ ಮಾಡಿಕೊಂಡು ಬಿತ್ತನೆಗೂ ಬೇರೆಯವ್ರಿಗೆ ಕೊಟ್ಟು ಅಥವಾ ನೀವು ಬಳಸ್ಕೊಂಡು ನಿಭಾಯಿಸಿಕೊಂಡು ಹೋಗ್ತಾ ಇದ್ರಿ, ನೀವು ಬೆಳೆದದ್ದೆಲ್ಲ ಮಾರಾಟ ಆಗುತ್ತೆ ಅಲ್ವಾ? ಆಗ್ತದೆ, ಆಗ್ತದೆ, ಸಾಲ ಆಗ್ತದೆ. ಇದು ಲಾಸ್ಟ್ ಮೊಮೆಂಟ್ ಬಂದು ಕೇಳ್ತಾರೆ, ಆಗ ನಮ್ಮ ಸರಿ ಸಪ್ಲೈ ಮಾಡ್ಲಿಕ್ಕೆ ಇರಕ್ಕಿಲ್ಲ, ಅಲ್ಲ ಹೋಗ್ಬಿಟ್ಟಿದೆ. ಕೊಡಗಲ್ದಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ಸಹ ಬಂದು ತೆಗೆದುಕೊಂಡು ಹೋಗ್ತಾರೆ ಅಥವಾ ಬರೀ ಕೊಡಗಿನವರು ಮಾತ್ರ ಬಳಕೆ ಮಾಡ್ಕೊಳ್ತಾರೆ ಹೇಗೆ? ಕೊಡಗಿನವರು ಅದಕ್ಕಿಂತ ಮೊದಲು ಹಾಸನದವರು ತಗೊಂಡು ಹೋಗಿದ್ರು ಸಕಲೇಶ್ವರದಲ್ಲಿ, ಅವ್ರಿಗೆ ಚೆನ್ನಾಗಾಯ್ತು ಅಂದ್ರೆ ಅಲ್ಲಿ ಮಾರ್ಕೆಟ್ ಇಲ್ಲಂತೆ, ಅಲ್ಲಿ ಚಿಕ್ಕ ಬಸಕ್ಕೆ ಬೇರೆ ಇಲ್ಲ ಅಂತ ಹೇಳ್ತಾರೆ ಅವರು, ಮತ್ತೆ ಟ್ರೈ ಮಾಡ್ಲಿಲ್ಲ ಅವರು. ಅಲ್ಲಿ ಅಂದ್ರೆ ಅಲ್ಲಿ ಸಹಜವಾಗಿ ಅಥವಾ ನಿರಂತರವಾಗಿ ಬೆಳೆಯುವ ಭತ್ತಕ್ಕೆ ಸಿಗುವ ಪ್ರಾಮುಖ್ಯತೆ ಇದಕ್ಕೆ ಸಿಗಲಿಲ್ಲ ಅಂತ ಅನ್ನಂಗಾಯ್ತು. ಅವ್ರಿಗೆ ಗೊತ್ತೇ ಇಲ್ಲ ಯಾವ್ದಂತ. ದನಕರುಗಳು ಮೇವನ್ನ ಚೆನ್ನಾಗಿ ತಿಂತವ? ತಿಂತವೆ, ಕೋಣಗಳು ತಿಂತು ಚೆನ್ನಾಗಿ. ಈಗ ಡಿಸೆಂಬರ್ ನಲ್ಲಿ ಕಟಾವ್ ಆದ ಬಳಿಕ ಆ 3 ಎಕರೆ ಜಮೀನಲ್ಲಿ ಏನ್ ಬೆಳವಣಿಗೆ ಕಾಣ್ತೀರಿ? ಈ ಕಡೆ ತರಕಾರಿಗಳನ್ನ ಹಾಕೋದಾಗ್ಲಿ ಅಥವಾ ಹಾಗೆ ಬಿಟ್ಟು ಮತ್ತೆ ಮುಂಗಾರಿಗೆ ಸಿದ್ಧತೆ ಮಾಡ್ಕೊಳ್ಳೋದು ಹೇಳಿ. ಮೊದಲು ಮಾಡ್ತಿದ್ದೇವೆ, ಈಗ ಮಾಡ್ಲಿಕ್ಕೆ ಹೋಗಿಲ್ಲ, ಅದು ಆಗಿರ್ತದೆ ಮಾರ್ಚ್ ಏಪ್ರಿಲ್ ಓಡಿಸಿನೂ ಅದುವರೆಗೆ ಆಗಿಟ್ರೆ ಆಗಿರ್ತದೆ. ಅಲ್ಲಿ ಸಸಿ ಮಾಡಿ ಡಿಸೆಂಬರ್ ತನಕ ನೀವು ಇಟ್ಕೊಳ್ತಿರಲ್ಲ, ಅಲ್ಲಿವರೆಗೆ ಏನು ಬೇರೆ ನೀರು ಕೊಡ್ಬೇಕಾಗಿಲ್ಲ ಅಥವಾ ಏನಾದ್ರೂ ನೀರು ಪೂರೈಕೆ ಮಾಡುವ ಅಗತ್ಯತೆ ಬರುತ್ತೆ ಹೇಗೆ? ನೀರು ಪೂರೈಕೆ ಏನಿಲ್ಲ, ಮಳೆ ನೀರು ಅವಲಂಬನೆ, ಮತ್ತೆ ಹಾಗೆ ಬೇಕಾದ್ರೆ ತೋಡಿಂದ ನೀರು ಸಿಗ್ತದೆ ನಮಗೆ, ನೀರಾವರಿ ಚೆನ್ನಾಗುಂಟು. ಬಿಕೆಬಿ ಭತ್ತವನ್ನ ಅಭಿವೃದ್ಧಿಪಡಿಸಲಿಕ್ಕೆ ತಂದೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಂಡ್ರ ಅಂತ ಏನಾದ್ರೂ ನೆನಪಿದ್ಯಾ? ಹೌದು, ಅವರು ಒಂದು 6 ವರ್ಷ ಸತತವಾಗಿ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್. ಲಾಸ್ಟ್ಗೆ ಬಿಕೆಬಿ 1, 2, 3 ಮಾಡಿದ್ರು, ಮತ್ತೆ ಅದನ್ನ 4ನೇ ಜನ ಬರ್ತಕ್ಕೆ ಅದನ್ನ ಇಟ್ಟುಕೊಂಡಿದ್ದಾರೆ ಚೆನ್ನಾಗಿ ಉಂಟು, ಎಲ್ಲ ಯೂನಿಫಾರ್ಮ್ ಆಗಿ ಬರ್ತಿತ್ತು ಅದನ್ನ ಇಟ್ಕೊಂಡಿದ್ದಾರೆ. ನೋಡಿ, 6 ವರ್ಷಗಳ ಕಾಲ ಈ ಒಂದು ತಳಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮಯ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಹೇಗೆ ಈ ಒಂದು ಕೆಲಸ ಮಾಡಿದ್ರಂತ ಅನ್ಕೊಂಡು ಏನಾದ್ರೂ ನೀವು ನೋಡಿದ್ದು ಅಥವಾ ಅವ್ರು ಹೇಳಿದ್ದು? ನಾವು ಕಣ್ಣಲ್ಲಿ ನೋಡಿದ್ವಿ, ಮನೇಲಿ ಇದ್ದೆ ನಾನು. ಆ ಟೈಮಲ್ಲಿ ನನ್ನನ್ನು ಕರ್ಕೊಳ್ತಿದ್ರು ಅಲ್ಲಿ, ಕ್ರಾಸ್ ಪಾಲಿನೇಷನ್ ಮಾಡಿಬಿಟ್ಟು ಅದನ್ನು ಕಟ್ಟಿಬಿಟ್ಟು ಬೇರೆ ಬೇರೆ ಇಟ್ಕೊಳ್ತಿದ್ರು ಅವರು. ಆಗ ನೋಡಿದ್ನು ಚೆನ್ನಾಗಿ. ಎಷ್ಟೋ ಕಡೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅದಕ್ಕೊಂದು ಯೋಜನೆ ರೂಪಿಸಿ ಈ ರೀತಿಯ ತಳಿ ಸಂವರ್ಧನೆಯನ್ನ ಮಾಡೋದಿದೆ. ಆದ್ರೆ ನಿಮ್ ತಂದೆಯವರಿಗೆ, ಬಡವಂಡ, ಕಾರ್ಯಪ್ಪ, ಬೆಳ್ಳಪ್ಪ ಇವರಿಗೆ ಅವ್ರದೇ ಆದ ಆಸಕ್ತಿ ಇತ್ತು, ಈ ಒಂದು ನಾಡಿನಲ್ಲಿ ಒಂದು ಹೊಸ ತಳಿಯನ್ನ ಸೃಷ್ಟಿ ಮಾಡ್ಬೇಕಂತ ಅನ್ಕೊಂಡು ಆಲೋಚನೆ ಬಂದಿತ್ತೇನೋ ಮಾಡಿದರೆ. BKB ಈ ಒಂದು ತಳಿ ಇವತ್ತು ಜನಪ್ರಿಯವಾಗಿದೆ, ಅನೇಕರಿಗೆ ಇಷ್ಟವಾಗ್ತದೆ, ತಪ್ಪದೆ ಎಷ್ಟೋ ಜನ ಬೆಳೆಸ್ತಿದ್ದಾರೆ. BKB ಸಾಧಾರಣ ಭತ್ತ ಅಂದ್ರೆ ಅನ್ನಕ್ಕೆ ಬಳಕೆ ಮಾಡ್ಕೊಳ್ತೀವಲ್ಲ, ಆ ಭತ್ತಕ್ಕೂ ಇತರೆ ತಳಿಗಳ ಭತ್ತಕ್ಕೂ ಬೆಲೆಯಲ್ಲಿ ಏನು ವ್ಯತ್ಯಾಸ ನೋಡ್ತದ್ರಿ? BKB ಅಕ್ಕಿ ಮಾಡಿ ಅನ್ನ ಮಾಡ್ತೇವೆ, ಕುಕ್ಕರ್ ಅಲ್ಲಿ ಮಾಡಿದ್ರು ಒದಕಂತ ಹೇಳ್ತೀವಿ ನೋಡಿ, ಒಳ್ಳೆ ಟೇಸ್ಟ್ ಇರ್ತದೆ, ಮತ್ತೆ ಸ್ವಲ್ಪ ಹಾಕೊಂಡ್ರು ಸಾಕು ಊಟಕ್ಕೆ, ಹಾಗೆ ಒಂದು 10-12% ಜಾಸ್ತಿ ಸೇವ್ ಆಗ್ತದೆ. ಇಲ್ಲಿ ಬೇರೆ ತಳಿಗಳಿಗಿಂತ ಚೆನ್ನಾಗಿ ಒದಗುತ್ತೆ ಮತ್ತೆ ರುಚಿಯಾಗಿರುತ್ತೆ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರಿ. ನಮ್ಮ ಕೊಡಗಿನಲ್ಲಿ BKB ಭತ್ತವನ್ನು ಎಷ್ಟು ಪ್ರದೇಶದಲ್ಲಿ ಬೆಳೆತಿರಬಹುದು ಅಂತ ಏನಾದ್ರೂ ಅಂದಾಜು ತಮಗೆ? ಕೆಲವು ಜನ ಮೊದಲಿನ ಮಾಡ್ಕೊಂಡಿರ್ತಾರಂತೆ, ಅವ್ರದ್ದು ಮಿಶ್ರಾಯ್ತು ತಿಳ್ಕೊಂಡು ನಮಗೆ ಒಂದು ಹೇಳ್ತಾರೆ, ಅವ್ರಿಗೆ ಎಷ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹಾಕಿಲ್ಲ. ಈಗ ಬಿತ್ತನೆಗೆ ಯಾವ ತಿಂಗಳಿಂದ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಜನ ಬರ್ತಾರೆ, ರೈತರು ಆಗಮಿಸ್ತಾರೆ ಅಥವಾ ಎಲ್ಲವರೆಗೂ ಮಾರಾಟ ಆಗುತ್ತೆ? ಈಗ ಕಾಫಿ ಮತ್ತೆ ಒಳ್ಳೆ ಮೆಣಸು ಕೆಲಸ ಆದಾಗೆ ಒಂದು ಮಳೆ ಹೊಡೆದ್ರೆ ಜನ ಬರ್ತಾರೆ ಅಲ್ಲಿಗೆ. ನಾಳೆ ಬೀಜ ಹಾಕ್ಬೇಕು, ಇವತ್ತು ಬಂದು ತಕೊಂಡು ಹೋಗ್ತಾರೆ, ಅಲ್ಲಿವರೆಗೆ ಬರ್ತಾರೆ ಅವರು. ಹೇಳಿ, ಈ ಒಂದು BKB ಭತ್ತದ ಬಿತ್ತನೆ ಬೀಜಗಳನ್ನ ತೆಗೆದುಕೊಂಡು ಹೋಗಿರೋರು ಏನು ಜಾಗೃತಿಯಿಂದ ಕೆಲಸ ಮಾಡಬೇಕು? ಕೆಲವೊಂದ್ಸಾರಿ ಏನನ್ನೋ ವ್ಯತ್ಯಾಸ ಆಗುತ್ತಂತ ಅನ್ಕೊಂಡು ನೀವು ಕಂಡಿದ್ರಿ, ಅವ್ರಿಗೂ ಗೊತ್ತಾಗುತ್ತೆ, ಏನು ಒಂದು ಕಾಳಜಿಯಿಂದ ಕೆಲಸಗಳನ್ನ ಮಾಡಬೇಕು? ಕೆಲಸ ಮಾಡೋದು ಪ್ರಾಮುಖ್ಯತೆ ಕೊಡೋದು ಅದು ಅವ್ರಿಗೆ ಬಿಟ್ಟು ನೋಡಿ. ಈ ಆಳುಗಳಿಂದ ಮಾಡ್ತಾರೆ, ಅವರು ಸರಿಯಾಗಿ ಹೋಗಿ ಬೀಜದ ಭತ್ತಗಳನ್ನ ನೆನೆಸಿ ಹಾಕಿಲ್ಲ, ಹಾಗಾಗಿ ತುಂಬಾ ರಾಸ ಬರ್ತದೆ. ಕೆಲವು ಜನ ಹುಟ್ಟಲಿಲ್ಲ ಅಂತ ಹೇಳ್ತಾರೆ, ಮತ್ತೆ ಬೀಜ ಹಾಕಿ ಕೆಲವು ದಿವಸ ಪಕ್ಷಿಗಳ ಗಲಾಟೆ ಇರ್ತಾರೆ, ಅದಕ್ಕೆ ನೀರು ಕಟ್ಟಿ ಮಾಡ್ಬೇಕು, ಅದನ್ನ ಸ್ವಲ್ಪ ನೀರು ಬಿಟ್ಟು ಕಟ್ಟಿ, ಹಾಗಾದ್ರೆ ಪಕ್ಷಿ ಕಾಟು ಸ್ವಲ್ಪ ಕಡಿಮೆ ಇರ್ತದೆ. ಕೆಲವೊಬ್ರು ಸರಿಯಾಗಿ ಗಮನಿಸಲ್ಲನೆ, ಅಯ್ಯೋ ಬೆರಕೆ ಭತ್ತ ಬಂದ್ಬಿಡ್ತಲ್ಲ, ಹಿಂಗಾಯ್ತಲ್ಲ ಅಂತ ಅನ್ಕೊಂಡು ಹೇಳಿರ್ಬೇಕು ನಿಮ್ಗೂ ಅಲ್ವಾ? ಹೌದು, ಹೇಳ್ತಾರೆ ಅದು ಗೋಣಿ ಚೀಲದ ಒಳಗಡೆ ಭತ್ತ ಇರ್ತದೆ, ಅವ್ರು ಈ ಭತ್ತನ ಒಟ್ಟಿಗೆ ಮಿಶ್ರ ಮಾಡೋದಕ್ಕೆ ಅದು ಹೇಗಾದ್ರೂ ಮಿಶ್ರ ಆಗಿ ಆಗ್ತದೆ. ಇನ್ನು ಮತ್ತೆ ಕಾಳು ಬಿಡಿಸುವಾಗ ಕಣದಲ್ಲಿ ಪಕ್ಕದಲ್ಲಿ ಇರುವುದು ಬೇರೆ, ಇದು ಬೇರೆ ಬೇರೆ ಬರ್ತದೆ. ಮತ್ತೆ ಗದ್ದೆದ ನೀರು ಮೇಲ್ಗಡೆ ಗದ್ದೆ ಅವರು ಮಾಡಿದ್ದು ಕೆಳಗೆ ಬರ್ತದೆ, ಹಾಗಾಗಿ ಮಿಶ್ರ ಆಗ್ತದೆ. ಅದು ನಾವು ಸೆಲೆಕ್ಟ್ ಮಾಡೋದು ಸ್ವಲ್ಪ ಎಚ್ಚರದಲ್ಲಿ ನೋಡ್ಕೊಳ್ಬೇಕು ಅಷ್ಟೇ. ನಿಜ, ಕಾಳಜಿ ಬೇಕು, ಎಷ್ಟು ಎಚ್ಚರಿಕೆ ತೆಗೆದುಕೊಳ್ತೀವೋ ಅಷ್ಟು ಒಳ್ಳೇದು, ಶುದ್ಧತೆಯನ್ನ ಕಾಪಾಡ್ಕೊಳ್ಬಹುದು. ಈಗ ನಿಮ್ಮಿಂದ ತೆಗೆದುಕೊಂಡು ಹೋಗಿರೋರು ಮತ್ತೆ ಬೇರೆಯವರಿಗೆ ಅವರು ಮಾರಾಟ ಮಾಡೋ ತರ ಪ್ರಸಂಗ ಬಂದಿರಬಹುದು ಅಥವಾ ಏನಂತ ನಿಮ್ಮ ಒಂದು ಆಲೋಚನೆ? ಕೆಲವರು ನೋಡ್ಬಿಟ್ಟು ಅಲ್ಲಿಂದ ತಗೊಳ್ತಾರೆ, ಯಾಕಂದ್ರೆ ಅವ್ರಿಗೆ ಒರಿಜಿನಲ್ ಯಾವ್ದು ಇದು ತಕ್ಕಲ್ಲ ನೋಡಿ, ಪಾಲಿನೇಷನ್ ಅಲ್ಲಿ ಸ್ವಲ್ಪ ಮಿಸರ್ ಆಗಿರ್ತದೆ, ಹಾಗಾಗಿ ಅಲ್ಲಿ ತಗೊಂಡು ಹೋದವರು 2-3 ವರ್ಷ ಕೇಳ್ತಾರೆ ಸ್ವಲ್ಪ ದಪ್ಪ ಮಾಡ್ಕೊಟ್ರು ಅಂತ ಹೇಳ್ಕೊಂಡು, ಹಾಗೆ ಕ್ವಾಲಿಟಿ ಮೇಂಟೈನ್ ಮಾಡಲಿಲ್ಲ. ಅದು ಕ್ವಾಲಿಟಿ ಮೇಂಟೈನ್ ಮಾಡೋದು ಮೇನ್ ಅಲ್ಲಿ. ನೀವು ಮುಂದಿನ ವರ್ಷಕ್ಕೆ ಹೊಸ ಬಿತ್ತನೆ ಬೇಕು ಅಥವಾ ತಳಿ ಶುದ್ಧತೆಯನ್ನು ಮತ್ತಷ್ಟು ಸುಧಾರಿಸಿಕೊಳ್ಬೇಕಂತ ಅಂತಂದ್ರೆ ಹೇಗೆ ತೆನೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಿ? ಒಂದು ನಿರ್ದಿಷ್ಟ ಜಾಗ ಮಾಡ್ಕೊಂತೀರ ಅಥವಾ ಇಡೀ ಜಮೀನಲ್ಲಿ ಓಡಾಡ್ಕೊಂಡು ತೆನೆಗಳನ್ನ ಸಂಗ್ರಹಣೆ ಮಾಡ್ಕೊಂತೀರ? ಇಲ್ಲ, ನಿರ್ದಿಷ್ಟವಾಗಿ ನಾವು ಯಾವ್ದನ್ನು ಮಾಡಲಿಲ್ಲ. ಪ್ರತಿಯೊಂದು ಗದ್ದೆಯಲ್ಲಿ ನಾವು ಕುಕ್ಕರಿಂದ ಇರ್ತೇವೆ, ಅಲ್ಲಿ ಭತ್ತ ಬಾರಿ ಚೆನ್ನಾಗಿರ್ತದೆ. ಅಲ್ಲಿ ನೋಡ್ಬಿಟ್ಟು ಚಿಕ್ಕ ಚಿಕ್ಕ ಭತ್ತದ್ದು ಇದು ಇದ್ರೆ ಕೈಯಲ್ಲಿ ಎಳೆದ್ಬಿಟ್ಟು ಅದನ್ನೇ ಬೇರೆ ತಗೊಂಡು ಬಂದು ಪುನಃ ಸೆಲೆಕ್ಟ್ ಮಾಡ್ತೇವೆ ನಾವು, ಇನ್ನು ಚಿಕ್ಕದ ಯಾವ್ದುಂಟು ಅಂತ. ಹಾಗೆ ಕ್ವಾಲಿಟಿ ಓಕೆ ಇಲ್ಲ ಅದರಲ್ಲಿ, ಅದು 2-3 ವರ್ಷಗಳಲ್ಲಿ ಪುನಃ ಕೊಡ್ಲಿಕ್ಕೆ ರೆಡಿ ಆಗ್ತದೆ. ಹಾಗೆ ಪ್ರತಿ ವರ್ಷ ಚೇಂಜ್ ಆಗಿ ಸಿಕ್ಕುದು ಹೊರಗಿನವರಿಗೆ. ಕೊಡಗಿನ ಜನಪ್ರಿಯವಾದ ಸ್ಥಳೀಯ ತಳಿ BKB ಭತ್ತ. ಇವತ್ತು ತುಂಬಾ ಜನ ಏನೇ ತಳಿಯನ್ನು ಬೆಳ್ಕೊಂಡ್ರು ಮತ್ತೆ ಇದಕ್ಕೆ ವಾಪಸ್ ಆಗ್ತಾರೆ. ನೀವು ಈ ಒಂದು ಸಂಗತಿಯನ್ನು ಗಮನಿಸಿರ್ಬೇಕು, ಕೆಲವೊಬ್ರು ಮಾತಾಡಿರ್ಬೇಕು, ಓ ನಾವು ಏನೇನೋ ಮಾಡ್ಲಿಕ್ಕೆ ಹೋದ್ವಿ ಆದ್ರೂ ಯಾಕೋ ಇಷ್ಟ ಆಗ್ತಲ್ಲ, BKBನೇ ಒಳ್ಳೇದು, ನಮಗೆ ಬಿತ್ತನೆ ಬೀಜ ಕೊಡಿ ಅನ್ಕೊಂಡು ನಿಮ್ಮ ಹಿಂದೆ ಬಂದಿರೋರು ಇದ್ದಾರೆ. ಹೌದೌದು, ಬರ್ತಾರೆ. ಬೀಜದ ಬರ್ತಕ್ಕೆ ಅವರಿಗೆ ಅವರಾಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅವರು, ಯಾಕೆ ನಮಗೆ ಅಪಸರಿ ಬೇಡ, ನೀವು ಮಾಡ್ತಿರಲ್ಲ ನಿಮ್ಮನ್ನ ಕೈ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅವರು. ಒಂದು ನಿಜ, ಶುದ್ಧತೆಯನ್ನ ಸರಿಯಾಗಿ ಕಾಪಾಡಿಕೊಂಡ್ರೆ ಅನುಕೂಲವೇ, ಆ ತಳಿಯ ನಿಜವಾದ ಗುಣಗಳು ಬೆಳೆಯಲ್ಲಿ ಲಭಿಸ್ತವೆ. BKB ಭತ್ತದ ಕುರಿತಂತೆ ನಿಮ್ಮ ತಂದೆಯವರು ಬಡವಂಡ, ಕಾರ್ಯಪ್ಪ, ಬೆಳ್ಳಪ್ಪ ಇವರು ಮಾಡಿದ ಕೆಲಸಗಳನ್ನು ಉಲ್ಲೇಖ ಮಾಡ್ತಾ ನಿಮ್ಮ ಅನುಭವಗಳನ್ನ ಈ ಬೆಳೆಯಲ್ಲಿ ನೀವು ಹೇಗೆ ಸಾಗಿದ್ದೀರಿ ಅನ್ನೋದನ್ನ ತಿಳಿಸ್ತಾ ಇದ್ರಿ. ತಂದೆಯವರು ಯಾವ ಇಸ್ವಿಯಲ್ಲಿ ತೀರ್ಕೊಂಡಿದ್ದು ಮತ್ತು ಈ ಒಂದು ತಳಿ ಅಭಿವೃದ್ಧಿ ಕುರಿತಂತೆ ಜನರು ತೋರಿದ ಪ್ರತಿಕ್ರಿಯೆಗಳು ಅಥವಾ ಇವರು ಕಂಡ ದೃಶ್ಯ ಏನಂತ ಹೇಳ್ತೀರಿ? 1999 ಅವರು ತೀರ್ಕೊಂಡ್ರು. ಇನ್ನು ಭತ್ತದ ವಿಚಾರ ಹೇಳ್ಬೇಕಾದ್ರೆ ಅವರು ಚೆನ್ನಾಗಿರೋಗ್ಲಿ ನನಗೆ ಬಿಟ್ಟು ಕೊಟ್ಟಿದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಏನಾದ್ರೂ ತೊಂದರೆ ಇದ್ದರೆ ಅವ್ರಿಗೆ ಹೇಳ್ತೀನಿ ನಾನು, ಅವರು ಅದಕ್ಕೆ ಪರಿಹಾರ ಹೇಳ್ತಿದ್ದರು. ಜನ ಇವರು ಎದುರುಗಡೆ ಮಾತಾಡ್ತಿದ್ರೇನು ಅಥವಾ ಇವ್ರನ್ನ ಸಂಪರ್ಕ ಮಾಡಿ ಬೆಳಪ್ನವರೇ ನೀವು ಮಾಡಿದ್ದು ಒಳ್ಳೆ ತಳಿ, ನಮಗೆ ಬಹಳ ಇಷ್ಟ ಆಯ್ತು, ನಮ್ಮ ನಾಡಿಗೆ ಈ ತರದ್ ಬೇಕಾಗಿತ್ತು ಅಂತ ಅನ್ಕೊಂಡು ಹೇಳಿರ್ಬೇಕು, ಇನ್ನೇನು ನೆನಪು ಮಾಡ್ಕೊಳ್ತೀರಿ? ಹೌದು, ಕೆಲವು ಜನ ಬಂದು ಹೇಳ್ತಾರೆ ಖುದ್ದಾಗಿ, ಇನ್ನು ಕೆಲವರು ಫೋನ್ ಮಾಡಿ ಹೇಳ್ತಿದ್ರು, ಮತ್ತೆ ಫೋನ್ ಅಲ್ಲಿ ಅವರು ಏನಾದ್ರೂ ತೊಂದರೆ ಇದ್ದರೆ ಅವರಿಗೆ ಪರಿಹಾರ ಹೇಳ್ಕೊಡ್ತಿದ್ರು ಗದ್ದೆ ವಿಷಯದಲ್ಲಿ, ಹಾಗಾಗಿ ಜನಪ್ರಿಯ ಆಗಿತ್ತು ಅದು. ನಿಜ ನೋಡಿ, ಬಳವಂಡ ಕಾರ್ಯಪ್ಪ ಬೆಳ್ಳೆಪ್ಪ ಇವರು ಬಿಕೆಬಿ ಭತ್ತವನ್ನ ಅಭಿವೃದ್ಧಿಪಡಿಸಿದ್ರು, ಈಗಲೂ ಕೊಡಗಿನಲ್ಲಿ ಜನಪ್ರಿಯ ತಳಿಯಿತು. ಈ ಕುರಿತಂತೆ ನೀವು ಕೆಲಸ ಮಾಡ್ತದ್ರಿ, 3 ಎಕರೆಯಲ್ಲಿ ಈ ಒಂದು ಭತ್ತವನ್ನ ಬೆಳೀತದ್ರಿ, ಅದರ ಶುದ್ಧತೆಯನ್ನ ಕಾಪಾಡಿಕೊಂಡು ಬೇರೆಯವರಿಗೆ ವಿತರಣೆ ಮಾಡ್ತಾ ಇದ್ರಿ. ಬಿಕೆಬಿ ಭತ್ತದ ಒಂದು ತಳಿ ಶುದ್ಧತೆ ಮತ್ತು ವಿತರಣೆಯಲ್ಲಿ ನೀವು ಸಾಗಿರುವ ಒಂದು ವಿಚಾರ ಅಲ್ದಲೇ, ನೀವು ಹೇಗೆ ಈ ಒಂದು ಭತ್ತವನ್ನ ಸಾಗುವಳಿ ಮಾಡ್ತದ್ರಿ, ಮತ್ತೆ ಏನ್ ಕೆಲಸಗಳನ್ನ ಕೈಗೊಳ್ತಾದಿರಿ ಅಂತ ಅನ್ಕೊಂಡು ವಿಚಾರಗಳನ್ನ ಅನುಭವಗಳನ್ನ ಹಂಚಿಕೊಂಡ್ರಿ. ಮುತ್ತಪ್ಪನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಆಕಾಶವಾಣಿಗೆ ನಮ್ಮ ಧನ್ಯವಾದ ಹೇಳ್ತೇವೆ. ಕೆಳಗರೆ, ಇದುವರೆಗೆ ಮೂರ್ನಾಡಿನ ಬಡವಂಡ ಬಿ ಮುತ್ತಪ್ಪ ಅವರ ಬಿಕೆಬಿ ಭತ್ತದ ಸಾಗುವಳಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ತಳಿ ಶುದ್ಧತೆಯನ್ನು ಮಾಡಿಕೊಂಡು ಇತರರಿಗೆ ಬಿತ್ತನೆ ಬೀಜವನ್ನ ಮುತ್ತಪ್ಪನವರು ಕೊಡ್ತಿದ್ದಾರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 8971 7129 56, 8971 7129 56. ಅವರ ಶ್ರೀಮತಿ ಪಾಲಿ ಅವರ ಸಂಖ್ಯೆಯನ್ನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಿದ್ದೀವಿ: 9901508713, 9901508713. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೆಲವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಒತ್ತಾ ಇರುವ ಮಚ್ಚಿಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಪೇಟೆನ ಚೈನ್ ಗೇಟ್ ಹತ್ತಿರ ಇದ್ದ ಹಿಂದೂ ರುದ್ರಭೂಮಿಲಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚಲ್ಲಿ ರೋಟರಿ ಸಂಸ್ಥೆ ಅಳವಡಿಸಿದ್ದ 2 ಸಿಲಿಕಾನ್ ಚೇಂಬರ್ಗಳನ್ನ ರೋಟರಿ ಎಆರ್ ರವೀಂದ್ರ ಭಟ್ಟ ಉದ್ಘಾಟನೆ ಮಾಡಿದ್ದು. ಅಲ್ಲಿಂದ ಅವು ಮಾತಾಡಿದ್ದು, ಸೇವೆಯಲ್ಲ ಸಾರ್ಥಕ್ಯ ಎಂಬ ಭಾವ ಇದು ಕೊಡುಗೆ ಅಲ್ಲ, ಕರ್ತವ್ಯ ಎನ್ನುವ ಪ್ರಜ್ಞೆ ಘೋಷವಾಕ್ಯದ ಫಲಕ ಅನಾವರಣಗೊಳಿಸಿ ಮಾತಾಡಿದ್ದು. ರೋಟರಿ 3181 ಜಿಲ್ಲೆಯಲ್ಲಿ ಸಂಸ್ಕಾರ ಅಂತ ಹೇಳುವ ಕಾರ್ಬಾರ್ ಹಮ್ಮಿಕೊಂಡಿದ್ದು ಸುಮಾರು 75 ಸಿಲಿಕಾನ್ ಚೇಂಬರ್ಗಳನ್ನ ಅಳವಡಿಸುವ ಗುರಿ ಹೊಂದೋಕುತ್ತ ಅವು ಹೇಳಿದವು. ಈ ಕಾರ್ಬರ್ಲಿ ಉಪಸ್ಥಿತರಿದ್ದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಮಾತಾಡಿ ರೋಟರಿ ಸಂಸ್ಥೆನ ಸಮಾಜಮುಖಿ ಕಾರ್ಬಾರ್ಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದವು. ಈ ಕಾರ್ಯಕ್ರಮದಲ್ಲಿ ರೋಟರಿ ಮಡಿಕೇರಿ ಅಧ್ಯಕ್ಷ ಎನ್ಡಿ ಅಚ್ಚಯ್ಯ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊಸ ಪದಾಧಿಕಾರಿಗಳ ಪದಗ್ರಹಣ ಜಂಬರ ಮಾರ್ಚ್ 5 ನಡೆದಿದೆ. ಪೇಟೆನ ಲಯನ್ಸ್ ಸಂಸ್ಥೆನ ಸಭಾಬಾಡಿಲಿ ಹಿಂಬುತ್ತು 4 ಗಂಟೆಗೆ ನಡೆಸುವ ಕಾರ್ಬಾರ್ನ ಜಿಲ್ಲಾಧಿಕಾರಿಯವು ಉದ್ಘಾಟನೆ ಮಾಡುವೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ನೂತನ ಪದಾಧಿಕಾರಿಗಳಾಗಿ ಪ್ರತಿಜ್ಞಾ ವಿಧಿ ಬೋಧನೆ ಮಾಡುವೆತ ತಾಲೂಕು ಅಧ್ಯಕ್ಷ ನವೀನ್ ಅಂಬೇಕಲ್ಲವು ತಿಳಿಸಿಯೋಳು. ಕಾಲೇಜ್ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಇತಿಹಾಸ ಭಾಗ ರಾಷ್ಟೀಯ ಸೇವಾ ಯೋಜನೆ ಮತ್ತು ಪುರಾತತ್ವ ಸಂಗ್ರಹಾಲಯ ಇವರ ಕೂಡುಕೂಟಲ್ಲಿ ಮಾರ್ಚ್ 3 ವಿರಾಜಪೇಟೆನ ಐತಿಹಾಸಿಕ ಜಾಗಗಳಿಗೆ ಪಾರಂಪರಿಕ ನಡಿಗೆ ಹಂಗೆ ಬಿಳಗುಂದ ಗ್ರಾಮದ ಪನ್ನೆಮ್ಮ ದೇವಿ ಮತ್ತು ಭಗವತಿ ದೇವಸ್ಥಾನದ ಹತ್ತಿರದ ದೊಡ್ಡ ವೀರರಾಜ ಮಹಾದ್ವಾರಲ್ಲಿ ಮನನ ಮಾಡುವ ಕಾರ್ಬಾರ ನಡೆದಿದೆ. ಸುಮಾರು 75 ಎನ್ಎಸ್ಎಸ್ ಸ್ವಯಂ ಸೇವಕ ಸೇವಕಿಯರು ಪಾಲ್ಗೊಳ್ಳುವೆ. ಸಂಜೀವಿನಿ ಕೆಎಸ್ಆರ್ಎಲ್ಪಿಎಸ್ ಸಂಸ್ಥೆನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಟ್ರೈಪೆಡ್ ಕೂಡಕೂಟದ ರಾಜ್ಯದಲ್ಲಿ ವನಧನ ವಿಕಾಸ ಕೇಂದ್ರ ಸ್ಥಾಪಿಸುವ ಉದ್ದೇಶದ ಸಂಸ್ಥೆನ ಸಿಬ್ಬಂದಿಗಳ ಸಾಮರ್ಥ್ಯ ಬಲವರ್ಧನೆಗೆ ಮಾರ್ಚ್ 5 ರಾಜ್ಯ ಮಟ್ಟದ ತರಬೇತಿನ ಜಿಲ್ಲೆಯಲ್ಲಿ ಆಯೋಜಿಸಿದಳು. ಇದೇ ಸಂಬಂಧ ಕೂಡಿಗಿನ ಯೂನಿಯನ್ ಬ್ಯಾಂಕ್ನ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಮಾರ್ಚ್ 3 ಹೊತ್ತಾರೆ 11 ಗಂಟೆಗೆ ರಾಜ್ಯ ಮಟ್ಟದ ತರಬೇತಿ ಉದ್ಘಾಟನಾ ಕಾರ್ಬಾರ ನಡೆದಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ತಿಳಿಸಿದಳು. ಕೊಡಗಗೌಡ ವಿದ್ಯಾಸಂಘದ ಕಡೆಯಿಂದ ಮಾರ್ಚ್ 6 2021-22 ಸಾಲಿನ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಜಂಬರ ನಡೆದಿದೆ. ಅಂದು ಹೊತ್ತಾರೆ 10 ಗಂಟೆಗೆ ಪೇಟೆನ ಕೊಡಗುಗೌಡ ವಿದ್ಯಾಸಂಘದ ಸಭಾಬಾಡಿಲಿ ನಡೆಸುವ ಕಾರ್ಬಾರ್ನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆವು ಉದ್ಘಾಟಿಸುವೆ. ಮುಖ್ಯ ನೆಂಟರಾಗಿ ನಿವೃತ್ತ ಶಿಕ್ಷಕರಾದ ಕೆದಂಬಾಡಿ ಎಸ್ ತಿಮ್ಮಯ್ಯನವು ಇದ್ದವೆ. ಹಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವೆ. ಅಂಚೆ ಅದಾಲತ್ ಸಭೆ ಮಾರ್ಚ್ 7 11 ಗಂಟೆಗೆ ಹೊತ್ತಾರೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಎಲ್ಲಾ ತರಹದ ಪುಕಾರುಗಳನ್ನ ತಗೊಂಡು ಚರ್ಚೆ ಮಾಡುವೆ. ಪುಕಾರುಗಳಿದ್ದರೆ 4 ಕಚೇರಿಗೆ ಕಲಸಿಕೊಡಕುತ್ತ ಅಂಚೆ ಅಧೀಕ್ಷಕರು ತಿಳಿಸಿಯೋಳು. ಮಡಿಕೇರಿ ತಾಲೂಕಿನ 2 ಅಂಗನವಾಡಿ ಕಾರ್ಯಕರ್ತೆ ಮತ್ತು 4 ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ 21 ಕಡೆಯ ದಿನ ಆಗುಟ್ಟು 18 ವರ್ಷದ 35 ವರ್ಷದವು ಆಗಿರೋಕು ಅಂಗನವಾಡಿಗೆ ಒಳಪಟ್ಟ ಮಹಿಳಾ ಅಭ್ಯರ್ಥಿಗ ಅರ್ಹ ಆಗಿದ್ದವೆ. ಜಾಸ್ತಿ ಮಾಹಿತಿಗೆ ಕರ್ನಾಟಕ ಅಂಗನವಾಡಿ ಜಾಲತನದ ಮಾಹಿತಿ ಪಡ್ಕನಕ. ಕೊಡಗು ಬ್ಲಡ್ ಡೋನರ್ಸ್ ಮೂರನೇ ಕಾಲದ ಆಚರಣೆ ಪ್ರಯುಕ್ತ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ನಾಕ್ನಾಡು ಬ್ಲಡ್ ಡೋನರ್ಸ್ ಮಡಿಕೇರಿ ಜಿಲ್ಲಾ ರಕ್ತ ನಿಧಿ ಘಟಕದ ಕೂಡುಕೂಟಲಿ ಭಾರತ ಸರ್ಕಾರ ಸೈನಿಕರ ಜಿಲ್ಲಾ ಆಸ್ಪತ್ರೆನ ಹುತಾತ್ಮ ಯೋಧ ಸೈಯದ್ ಮಹಮ್ಮದ್ ಅಲ್ತಫ್ರ ನೆನಪಿಗಾಗಿ ತಾರೀಖ್ 5ಕ್ಕೆ ಮಡಿಕೇರಿನ ದಾಸವಾಳ ರೋಡ್ಲಿರುವ ಕೂರ್ಗ್ ಕಮ್ಯುನಿಟಿ ಹಾಲ್ನಲ್ಲಿ ಸಾರ್ವಜನಿಕರ ರಕ್ತದಾನ ಶಿಬಿರ ನಡೆದಿದೆ. ತಾಲತ್ನನೆ ನೇತಾಜಿ ಯುವಕ ಹಂಗೆ ಯುವತಿ ಮಂಡಲದ 30ನೇ ವಾರ್ಷಿಕೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಚ್ 13ರಂದು ಬ್ಯಾರೆ ಬ್ಯಾರೆ ಪೈಪೋಟಿಗ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 944 963 4679ಕ್ಕೆ ಕರೆ ಮಾಡಿ ಕೇಳಿ ತಿಳ್ಕನಕುತ್ತ ನೇತಾಜಿ ಯುವಕ ಮತ್ತು ಯುವತಿ ಮಂಡಲದ ಅಧ್ಯಕ್ಷರು ಪ್ರಕಟಣೆಗೆ ತಿಳಿಸಿಯಳು. ಶ್ರೀಕಾವೇರಮ್ಮೆ ಕೊಡವ ಮತ್ತೆ ಅಮ್ಮ ಕೊಡವ ಹಿತರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿದ್ದ ಬ್ಯಾರೆ ಬ್ಯಾರೆ ಪೂಜಾ ಕಾರ್ಯಗ ಮಾರ್ಚ್ 4ರಂದು ಭಾಗಮಂಡಲದ ಶ್ರೀ ಬಗಂಡೀಶ್ವರ ದೇವಾಲಯದ ಅಂಗಳಲ್ಲಿ ನಡೆದದೆತ್ತ ಟ್ರಸ್ಟ್ನ ಅಧ್ಯಕ್ಷರು ಮಾಹಿತಿ ಕೊಟ್ಟಳು. ಮೈಸೂರಿನಲ್ಲಿ ನಡೆದ ರಾಷ್ಟಮಟ್ಟದ ಸ್ಪೋರ್ಟ್ಸ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಪೈಪೋಟಿಲಿ ಮಡಿಕೇರಿನ ನಾಟ್ಯಕಲಾ ಡ್ಯಾನ್ಸ್ ಸ್ಟುಡಿಯೋ ತಂಡ ಸುರುವಿನ ಸ್ಥಾನದೊಟ್ಟಿಗೆ ಚಿನ್ನದ ಪದಕ ಪಡ್ಕೊಂಡಳು. ಹಂಗೆ ಅಂತಾರಾಷ್ಟೀಯ ಮಟ್ಟಕ್ಕೆ ಆಯ್ಕೆಯಾಗೊಳ್ಳುತ್ತ ತರಬೇತುದಾರರು ಮತ್ತು ಸಂಯೋಜಕರು ತಿಳಿಸಿಯಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿಯ 2021-22 ಸಾಲಿನ ಗ್ರಾಮಸಭೆ ನಾಳೆ ಬೆಳಗ್ಗೆ 10:30ಕ್ಕೆ ಪಂಚಾಯಿತಿ ಅಧ್ಯಕ್ಷೆ ಟಿಆರ್ ರಮ್ಯಾ ಅವರ ಅಧ್ಯಕ್ಷತೆಯಲ್ಲಿ ಬಾಳುಗೋಡು ಸಮುದಾಯ ಭವನದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ರೂಪಾಯಿಗೆ ಶಾಪಿಂಗ್ ಮಾಡುವಾಗ 2,000 ರೂಪಾಯಿ ಶಾಪಿಂಗ್ ಫ್ರೀ. 8,000 ರೂಪಾಯಿಗೆ 3,000 ರೂಪಾಯಿ ಶಾಪಿಂಗ್ ಫ್ರೀ. 12,000 ರೂಪಾಯಿಗೆ 5,000 ರೂಪಾಯಿ ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ಕರ್ನಾಟಕದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಹೊಸೂರು ಬೆಟ್ಟಗೇರಿ ಕಾತ್ಮಾಡು ಗ್ರಾಮ ಶ್ರೀ ಮಹಾದೇವರ ದೇವಸ್ಥಾನದ ವಾರ್ಷಿಕ ಉತ್ಸವ ನಾಳೆಯವರೆಗೆ ಬಿಳಿಗಿರಿ ಗ್ರಾಮ ಶ್ರೀ ಉದಯ ಕುಮಾರ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದ್ದು, ನಾಳೆ ಬೆಳಿಗ್ಗೆ 8 ಗಂಟೆಗೆ ಗಣಪತಿ ಹೋಮ, 10 ಗಂಟೆಗೆ ನವಕ ಕಲಶ ಅಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಮಂತ್ರಾಕ್ಷತೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಫುಡ್ ಮುಂದೆ ಯಾವ್ದು ಇಲ್ಲ. ಗ್ರೀನ್ ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ಗಮಗಮಿಸುವ ಚಿಕನ್, ಮಟನ್, ಬಿರಿಯಾನಿ, ತಂದೂರಿ, ಎಲ್ಲಾ ರೀತಿಯ ಚೈನೀಸ್ ಫುಡ್ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ನಾಪೋಕ್ಲು ಕಾರಳಾನ ಕುರ್ಚಿ ಕುಮಟೂರ್ ಲೋವಾ ಸೈಂಜ ಬಾಳೆಯಡ ಪೌತಿ ದೇವಯ್ಯಂಗಡ ಪೊಣ್ಣು ಅಶೋಕ ಇಂಗಡಾವ್ ಕಮಲಾ ಬೊಳ್ಳವಾಯಂಗ ಇಂದು ಮರಣಪಟ್ಟಿತ್ತು. 84 ಬಯತ್ರ ಬಾಳೆಯಡ ಕಮಲಾ ಬೊಳ್ಳವಾಯಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 3 ಗಂಟೆಗೆ ಶ್ರೀಮಂಗಳ ಕುಮಟೂರು ಕುರ್ಚಿ ಗ್ರಾಮದ ನಡ್ಪ. ಮೂಲತ ಪೊನ್ನಂಪೇಟೆ ಬೇಗೂರು ಗ್ರಾಮ ಕಾರಳಾನ ಮಡಿಕೇರಿ ಎಫ್ಎಂಸಿ ಕಾಲೇಜ್ ರ ಬೆಂಬರ್ತಲು ವಾಸವುಳ್ಳ ಮತ್ರಂಡ ಪೂಣಚ ಮಣಿಯಂಗಡ ಪೊಣ್ಣು ತಾರಾಯಂಗ ಇಂದು ಮರಣಪಟ್ಟಿತ್ತು. 58 ಬಯತ್ರ ಮತ್ರಂಡ ತಾರಾ ತಾಮನೆ ನಾಪಂಡ ಆಖಿರಿ ಕಾರ್ಯ ನಾಳೆ ಪೊಲಕ 11:30ಕ್ಕೆ ಮಡಿಕೇರಿ ಕೊಡವು ಸಮಾಜ ಕ್ಯಾಕೊಳತ್ಲ ನಡ್ಪ. ದೇವಣಗಿರಿ ಗ್ರಾಮತ್ರ ಅಲ್ಲಪಂಡ ದಾದಾ ಉತ್ತಪ್ಪ ಎಂಗಡ ಪೊಣ್ಣು ಪೂವಿ ಪೂವಮ್ಮಯಂಗ ಇಂದು ಮರಣಪಟ್ಟಿತ್ತು. 91 ಬಯತ್ರ ಅಲ್ಲಪಂಡ ಪೂವಿ ಪೂವಮ್ಮಯಂಗಡ ತಾಮನೆ ಪಾಲಚಂಡ ಅಮ್ಮತ್ತಿ ಆಖಿರಿ ಕಾರ್ಯ ನಾಳೆ ಮಜ್ಜನ 2 ಗಂಟೆಗೆ ದೇವಣಗಿರಿ ಗ್ರಾಮತ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027 0049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕುಶಾಲನಗರ ತಾಲೂಕು ವ್ಯಾಪ್ತಿರ ಕೂಡಿಗೆ ಕೃಷಿ ಕ್ಷೇತ್ರ ಪರಂಬಲುವುಳ್ಳ ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಜಾಗತರ ಹಕ್ಕುಪತ್ರತನ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಇಂದು ಕೈಮಾತಿಚಿ. ಕಾಲೇಜು ಅಭಿವೃದ್ಧಿ ಸಮಿತಿರ ಉಪಾಧ್ಯಕ್ಷಂಗ ಪಿಂಜ ಪ್ರಿನ್ಸಿಪಲ್ಕ ಹಕ್ಕು ಅಪತ್ರತ್ನ ಕೈಮಾತಿತ್ತು ತಕ್ಕ ಪರಂದ ಶಾಸಕಂಗ ಸರ್ಕಾರದ ನೇಮಕೊತ್ತನೆಕ್ಕೆ ಜಿಲ್ಲರ ಎಲ್ಲಾ ಸರ್ಕಾರಿ ಸ್ಕೂಲು ಪಿಂಜ ಕಾಲೇಜರ ದಾಖಲೆಗೆ ಒತ್ತನೆಕ್ಕೆ ಹಕ್ಕುಪತ್ರ ಕೊಡಬೇಕ ಜಿಲ್ಲಾಡಳಿತ ಕ್ರಮ ಅಡ್ತಂಡಿತ್ತು. ಹಕ್ಕುಪತ್ರ ಪಡೆದವ ಸ್ಕೂಲು ಪಿಂಜ ಕಾಲೇಜಲ್ಲಿ ಅಭಿವೃದ್ಧಿ ಕೆಲಸ ನಡೆಸುವ ಅನುಕೂಲ ಆಪ ಅಂದು ಅಣ್ಣಿಚಿ. ಕಾರ್ಯಕ್ರಮದ ಕುಶಾಲನಗರ ಪಟ್ಟಣ ಪಂಚಾಯತ್ ಅಧ್ಯಕ್ಷಗಳನ್ನ ಜಯವರ್ಧನ್ ತಹಶೀಲ್ದಾರ್ ಪ್ರಕಾಶ್ ಕೂಡನಿಕೆ ಮುಖ್ಯಪಟ್ಟವು ಹಾಜರಿಂಜತ್. ಮಕ್ಕಳಲ್ಲಿ ವ್ಯವಹಾರ ಕುಶಲತೆ ಪಿಂಜ ಕೌಶಲ್ಯತ್ನ ಬೊಳ್ತುವಾಂಡ ಕೂಟಕ್ಕ ಸೃಜನಶೀಲತೆ ಬೊಳಿಪಡುತ್ತುವ ಉದ್ದೇಶದಿಂದ ಮಕ್ಕಳ ಚತ್ತನ ಆಯೋಜನೆ ಮಾಡಿತ್ತು ಎಂದು ಮಡಿಕೇರಿ ಸರ್ಕಾರಿ ಪ್ರೈಮರಿ ಸ್ಕೂಲ್ರ ಮುಖ್ಯೋಪಾಧ್ಯಾಯ ರೇವತಿ ರಮೇಶ್ ಅಣಚಿ. ಮಕ್ಕಳಲ್ಲಿ ವ್ಯವಹಾರ ಜ್ಞಾನತ್ನ ಬೊಳ್ತುವ ಉದ್ದೇಶ ಬೆಚ್ಚಂಡು ಸ್ಕೂಲ್ ಪರಂಬಲು ನಡೆದ ಮಕ್ಕಳ ಚತ್ತೆ ಕಾರ್ಯಕ್ರಮದ ಕೂಡಿಯಾಡಿತು ಅವು ತಕ್ಕ ಪರಂದತ್ತು. ಬೆಂದು ಆಯಿತು ಕೂಡಿಯಾಡನ ಜಿಲ್ಲಾ ಸ್ಕೌಟ್ಸ್ ಪಿಂಜ ಗೈಡ್ ಸಂಸ್ಥೆಯ ಪ್ರಧಾನ ಆಯುಕ್ತಗಳನ್ನು ಬೇಬಿ ಮ್ಯಾಥ್ಯೂ ತಕ್ಕ ಪರಂದಿತ್ತು. ಅಪರೂಪತ್ರ ಈ ಮಕ್ಕಳ ಚತ್ತನ ಏರ್ಪಾಡು ಮಾಡಿತ್ತು. ಮಕ್ಕಕ್ಕ ಪುದಿಯ ತರತ್ತು ವ್ಯವಹಾರ ಜ್ಞಾನ ಕೊಡಬೇಕು ಪ್ರಯತ್ನ ಮಾಡಿದ ಸ್ಕೂಲ್ರ ಉಪಾಧ್ಯಾಯ ಪ್ರಯತ್ನತ್ನ ಕೊಂಡಾಡಿಚಿ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ರ ಜಿಲ್ಲಾ ಸಮಿತಿ ಅಧ್ಯಕ್ಷಗಳಾದ ಟಿ ಜಿ ಪ್ರೇಮ್ ಕುಮಾರ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷ ಅಂಬೇಕಲ್ ನವೀನ್ ಕೂಡ್ನನಿಗೆ ಕನಪಟ್ಟವು ಹಾಜರಿಂಜ ಕಾರ್ಯಕ್ರಮ ಮಕ್ಕ ನರ್ತನ ಚತ್ತೆ ಜನ ಮನ ಗದ್ದತ್ತು. ಪೊನ್ನಂಪೇಟೆ ತಾಲೂಕರ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಕುಂದ ಕೈಮುಡಿಕೆ ಗ್ರಾಮತ್ ಪಟ್ರಂಗಡ ಅನಿಲ್ ಅಣ್ಣಯ್ಯನಪ್ಪಯ್ಯನ ನರಿಕೊಂದ ವರದಿಯಾಯಿತು. ಪೋಡಿರ ವಾತಾವರಣ ನಿರ್ಮಾಣ ಮಾಡಿಯಂಡು ಈ ಭಾಗದ ವಿಪರೀತ ಹಾವಳಿ ಮಾಡಿನುಳ್ಳ ನರಿನ ಪುಡಿಪಕ್ ಅರಣ್ಯ ಇಲಾಖೆ ಕ್ರಮ ಅಡ್ತಂಡಿತು. ಜಿಲ್ಲೆಯ ಅಂಚೆ ಸೇವೆಯನ್ನು ಇನ್ನಚಕ ಅಭಿವೃದ್ಧಿ ಪಡೆದುವ ನಿಟ್ಟಲು ಅಂಚೆ ಸೇವೆಗೆ ಸಂಬಂಧಪಟ್ಟನಕ್ಕೆ ಸಾರ್ವಜನಿಕಂಗ ಅದುಪುಚಿಟ್ಟುಳ್ಳ ತೊಂದರೆ ತಾಪತ್ರಯತರ ಮೇದ ಪುಕಾರು ಸ್ವೀಕಾರ ಮಾಡಿತು. ಚರ್ಚೆ ನಡೆತುವಾಂಡ ಮೂಲಕ ಪರಿಹಾರ ಕಂಡುಪಿಡಿಪಕ್ ಇದೇ ಏಳಾಂಗ ಪೊಲಕ 11 ಗಂಟೆಗ ಅಂಚೆ ಅದಾಲತ್ ಸಭೆ ಏರ್ಪಾಡು ಮಾಡಿತು. ಕೊಡಗು ಅಂಚೆ ವಿಭಾಗ ಹತ್ರ ವಿಭಾಗೀಯ ಕಚೇರಿಯಲ್ಲಿ ನರಪ ಈ ಸಭೆಯಲ್ಲಿ ಕೂಡಿಯಾಡೋಕೆ ಇರಾದೆ ಉಳ್ಳವು ತಂಗಡ ಪುಕಾರನ್ನ ಅಂಚೆ ಅಧೀಕ್ಷಕಂಗಕ್ಕ ಇದೇ ನಾಲಾಂಡೊಳೆಯ ಎತ್ತುವನಿಗೆ ಕೈಕೊಲ್ಲೊಂದು ಕೊಡಗು ಅಂಚೆ ವಿಭಾಗ ಹತ್ರ ಅಧೀಕ್ಷಕಂಗ ಅರಿಚಿಟ್ಟಿತು. ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರದ ನಿರ್ದೇಶನ ಪೋಲೆ ಜಿಲ್ಲೆಯ ಬೋರೆ ಬೋರೆ ಹಂತದ ನ್ಯಾಯಾಲಯತ್ ಇದೇ 12 ರಾಷ್ಟೀಯ ಲೋಕ್ ಅದಾಲತ್ ನಡಪ. ಈ ಲೋಕ್ ಅದಾಲತ್ ನ್ಯಾಯಾಲಯತ್ ಬಾಕಿ ಉಳ್ಳ ವ್ಯಾಜ್ಯಪೂರ್ವ ಪಿಂಜ ರಾಜಿ ಸಂದನಂತರ ಮೂಲಕ ತೂವಂತ ಪ್ರಕರಣ ಕೂಡ್ನನಕ್ಕೆ ಸಿವಿಲ್ ಪ್ರಕರಣತನ ಕಾನೂನು ಸೇವಾ ಪ್ರಾಧಿಕಾರತ್ರ ಆದನಲ್ಲಿ ಇತ್ಯರ್ಥ ಮಾಡುವ ಸಂಬಂಧಪಟ್ಟು ಇದನ್ನು ಪ್ರಯೋಜನ ಪಡೆದವನಕ್ಕೆ ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಂಗ ಅರಿಚಿಟ್ಟಿತು. ಉತ್ತರಾಖಂಡ್ ರಾಜ್ಯತ್ರ ಡೆಹರಾಡೂನ್ಲುಳ್ಳ ರಾಷ್ಟೀಯ ಇಂಡಿಯನ್ ಮಿಲಿಟರಿ